ಜೀವೇಶ್ವರ ಐಕ್ಯವನ್ನು ತೋರಿಸುವ ವಾಕ್ಯಗಳೇ ಶ್ರುತಿ ವಾಕ್ಯಗಳು. ಪ್ರತಿಯೊಂದು ಉಪನಿಷತ್ತಿನಲ್ಲಿ ಇಂಥ ವಾಕ್ಯಗಳು ಲಭ್ಯ ಇವೆ. ಅವುಗಳಲ್ಲಿ ಒಂದು ವಾಕ್ಯ ತತ್ ತ್ವಂ ಅಸಿ. ಈ ವಾಕ್ಯಗಳು ಕೂಡ ಕೆಲವು ಉಪದೇಶಪರ ವಾಕ್ಯಗಳು, ಇನ್ನು ಕೆಲವು ಸ್ವರೂಪವನ್ನೇ ಎತ್ತಿ ತೋರಿಸುವ ವಾಕ್ಯಗಳು. ಅಯಂ ಆತ್ಮ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ ಕಾಮ ತತ್ವಮಸಿ, ಇಂತಹ ವಾಕ್ಯಗಳು ಉಪದೇಶಪರ ವಾಕ್ಯಗಳು ಅನಿಸಿಕೊಳ್ಳುತ್ತವೆ. ಈವನ್ ಸತ್ಯಂ ಜ್ಞಾನಂ ಅನಂತಂ ಕೂಡ ಉಪದೇಶಪರ ವಾಕ್ಯ. ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ಇವು ಸ್ವರೂಪವನ್ನು ಸ್ಪಷ್ಟಪಡಿಸುವಂಥ ವಾಕ್ಯಗಳು. ಸದ್ಯ ಶ್ರುತಿಯ ತತ್ವಮಸಿ ವಾಕ್ಯವನ್ನ ಇಲ್ಲ, ಉಪನ್ಯಾಸನ ಮಾಡ್ತಾ ಇದ್ದೇನೆ, ಸ್ವಲ್ಪ ಸ್ಲೋ ಮಾಡಿಕೂಡಾಮ. ತತ್ವಮಸಿ ಮಹಾವಾಕ್ಯವನ್ನ ಇಲ್ಲಿ ಜಿಜ್ಞಾಸ ಮಾಡಲಾಗಿದೆ. ಮಂತ್ರ ಏನು ಹೇಳ್ತದೆ? ಯದಿ ಅನ್ವಯ ಬರ್ಕೊಡ್ರಿ. ಯದಿ ತತ್ ತ್ವಂ ಅಸಿ ಇತಿ ಶ್ರುತ್ಯ, ಶ್ರುತಿಯ ಈ ವಾಕ್ಯದಲ್ಲಿ, ಯಾವ ವಾಕ್ಯ? ತತ್ವಮಸಿ ಎಂಬ ಶ್ರುತಿಯ ವಾಕ್ಯದಿಂದ ಏನು ಹೇಳಲಿಕ್ಕೆ ಬಯಸ್ತಾರೆ ಅಂತಂದ್ರೆ, ಅನ್ವಯ ತತ್ ತ್ವಂ ಪದಾಭ್ಯಾಂ ಅದರಲ್ಲಿ ಎರಡು ಶಬ್ದಗಳಿವೆ. ತತ್ ತ್ವಂ ಅಭಿಧೀಯಮಾನಯೋ ಪ್ರಸಿದ್ಧವಾಗಿ ತೋರಿಸಲ್ಪಟ್ಟಂತ ಎರಡು ಶಬ್ದಗಳು, ಅವುಗಳನ್ನು ಇತ್ತಂ ಶೋಧಿತಯೋಹೋ, ಈ ಮುಂಚೆ ನಾವು ಹೇಳಿದ ಪ್ರಕಾರವಾಗಿ ಜಿಜ್ಞಾಸ ಮಾಡಿದ್ದಾದರೆ, ಬ್ರಹ್ಮ ಆತ್ಮನೋಹೋ ತಯೋಹೋ ಬ್ರಹ್ಮ ಆತ್ಮನೋಹೋ, ಆ ಎರಡು ಬ್ರಹ್ಮ ಮತ್ತು ಆತ್ಮರಲ್ಲಿ ಏಕತ್ವಂ ಸಮ್ಯಕ್ ಪ್ರತಿಪಾದ್ಯತೆ, ಸಮ್ಯಕ್ ಪ್ರತಿಪಾದ್ಯತೆ. ಡ್ಯಾಶ್ ಹಾಕ್ಬಿಟ್ಟು ಮುಹುಹು ಮುಹುಹು ಪ್ರತಿಪಾದ್ಯತೆ. ಆ ಎರಡು ಸಲ ಬರಲಿಲ್ಲ, ಬರೀ ಒಂದು ಸಲ ಬಂದದ ಅಂತ ಹೇಳಿದ್ರಲ್ಲ, ಆದರೂ ಕೂಡ ಎರಡು ಸಲ ಒಂದು ಬ್ರಾಕೆಟ್ನ ಬರ್ಕೊಡ್ರಿ ಅಂತ ಹೇಳಿದೆ. ಯಾಕಂತ ಗೊತ್ತಾಯ್ತಾ? ಮತ್ತೆ ಮತ್ತೆ ಪ್ರತಿಪಾದ್ಯತೆ. ಎಲ್ಲ ಉಪನಿಷತ್ತುಗಳು, ಎಲ್ಲ ವಾಕ್ಯಗಳು ಪ್ರತಿಪಾದಿಸುತ್ತವೆ, ಇವು ಎರಡೂ ಪದಗಳಲ್ಲಿಯ ಏಕತ್ವವನ್ನು ಪ್ರತಿಪಾದಿಸುತ್ತವೆ. ಅದೇ ಅಸಿ ಪದ, ತತ್ ತ್ವಂ ಅಸಿ. ಏಕತ್ವಮೇವ ಪ್ರತಿಪಾದ್ಯತೆ, ಮುಹುಹೂ ಮುಹುಹೂ ಪ್ರತಿಪಾದ್ಯತೆ. ಹಂಗೆ ಎರಡನೇ ಪ್ರತಿಪಾದ್ಯತೆ ತಗೊಂಡ್ರೆ ಈ ಎರಡು ಪದಗಳಲ್ಲಿಯ ಶಬ್ದಗಳಲ್ಲಿಯ ಅರ್ಥಗಳನ್ನು ನೋಡಿದರೆ ಒಂದಕ್ಕೆ ಒಂದು ವಿರುದ್ಧ ಅರ್ಥ, ಆದರೂ ಕೂಡ ಇವು ಎರಡರಲ್ಲಿ ಐಕ್ಯವನ್ನು ತೋರಿಸುವ ಪ್ರಯತ್ನ ಸಂಪ್ರದಾಯದಲ್ಲಿ ಲಭ್ಯವಾಗಿದೆ, ಪ್ರಯತ್ನವೂ ಲಭ್ಯವಾಗಿದೆ. ವಾಕ್ಯದಲ್ಲಿಯ ಅಸಿಪದ ಪ್ರಯೋಗ ಮಾಡಿದ ಮೇಲೆ ಆ ಅಸಿಪದವನ್ನು ಸೈಲೆಂಟ್ ಆಗಂತೂ ಇಡ್ಲಿಕ್ಕಾಗೋದಿಲ್ಲ. ತತ್ ತದಸಿ ತಮ್ ತಮಸಿ ಅಂತೇಳಿ ತತ್ ತತ ತಮ್ ತಮ್ ಅಸಿಯನ್ನು ಸೈಲೆಂಟ್ ಇಟ್ಬಿಡೋದು, ಅದೇ ಇದಿದೆ ಅಸಿ ಏನು ಮಾಡೋದು ಸೈಲೆಂಟ್ ಇಡ್ಬೋದು, ಸೈಲೆಂಟ್ ಅಂತ ಇಡ್ಲಿಕ್ಕಾಗುವುದಿಲ್ಲ. ನೀನು ವಾಕ್ಯ ಪೂರ್ತಿ ಕ್ರಿಯಾಪದ ಇಲ್ಲದೆ ವಾಕ್ಯ ಏನು ಪೂರ್ತಿ ಆಗ್ತದೆ? ಕ್ರಿಯಾಪದ ಹಾಕು. ಏನು ಕ್ರಿಯಾಪದ? ಐಕ್ಯ. ಆ ಬ್ರಹ್ಮನೇ ನೀನಾಗಿದ್ದೀಯಾ, ಸಹಜವಾಗಿ ಜಿಜ್ಞಾಸ ಪ್ರಾರಂಭ ಆಗ್ತದೆ. ಈಶ್ವರನ ಗುಣಗಳೇನು? ನಾನಾಗಿದ್ದೇನೆ ಅಂತ ನೀವು ಹೇಳ್ತೀರಿ, ಆ ನನ್ನ ಗುಣಗಳೇನು? ಈಶ್ವರನ ಗುಣಗಳು ವಿಶಾಲತ್ವ, ನನ್ನ ಗುಣ ಅಲ್ಪತ್ವ. ಆದರೂ ಇವೆರಡು ಒಂದು ಅಂತ ನೀವು ಅಸಿಪದದ ಮಹತ್ವ ಹೇಳ್ತಾ ಇದ್ದೀರಿ. ಈಗ ನಮ್ಮ ಎದುರಿಗಿರೋದು ಚಾಲೆಂಜ್ ಏನು ಅಂತಂದ್ರೆ, ಅಸಿಪದ ಇದ್ದರಿಂದಾಗಿ ನಾವೆರಡನ್ನು ಒಂದು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೋ ಅಥವಾ ಇರೋದೇ ಒಂದು ಪ್ರಯತ್ನವನ್ನು ಮಾಡಿದ್ದೆ? ಆದರೆ ಅಸಿಪದ ಇದೆ ಆದ್ದರಿಂದ ಇವೆರಡನ್ನು ಒಂದು ಮಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ದಂತಾದರೆ ಎರಡು ಇದ್ದದ್ದನ್ನು ಒಪ್ಪಿಕೊಂಡಂಗೆ ಎರಡು ಇದ್ದದ್ದನ್ನು ನೀವು ಒಪ್ಕೊಂಡ್ಬಿಟ್ರಿ, ಏನು ಮತ್ತಿನ್ನೇನು ಮಾಡೋದಪ್ಪ, ಅಸಿ ಇದೆ ಎರಡನ್ನು ಸೇರಿಸಿ ಒಂದು ಮಾಡಿಬಿಟ್ರೆ ಆಯಿತು, ಬಿಸಿಬೇಳೆ ಬಾರದು ಚೌಚೌ ಮಾಡಿಬಿಟ್ರೆ ಆಯಿತು. ಒಪ್ಕೊಂಡ್ರೆ ಎಡವಿ ಬೀಳ್ತೇವೆ ನಾವು, ಪ್ರಾರಂಭದಿಂದಲೇ ಒಪ್ಕೊಂಡಿಲ್ಲ ನಾವು ಇದನ್ನು. ಇಲ್ಲಪ್ಪ, ಎರಡನ್ನು ಸೇರಿಸಿ ಒಂದು ಮಾಡುವ ಪ್ರಯತ್ನ ಅಂತ ನಾವು ಮಾಡ್ಲಿಕ್ಕೆ ಮಾಡ್ತಾ ಇಲ್ಲ, ಪ್ರಯತ್ನ ನಾವು ಮಾಡ್ತಾ ಇಲ್ಲ, ಮತ್ತು ಮಾಡ್ಲಿಕ್ಕೆ ಆಗುವುದೂ ಇಲ್ಲ. ಅದರ ಗುಣಗಳೇ ಬೇರೆ, ಇದರ ಗುಣಗಳೇ ಬೇರೆ. ವಿರುದ್ಧ ಅರ್ಥಗಳನ್ನು ಹೊಂದಿದಂಥ ಈ ವಿರುದ್ಧ ಶಬ್ದಗಳನ್ನು ಒಂದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಪಾಸ್ಪೋರ್ಟ್ ಯಾವುದು? ಸಹಜವಾಗಿಯೇ ಇರುವುದು ಒಂದೇ, ಹೌದಲ್ಲ? ಸಹಜವಾಗಿಯೇ ಇರುವುದು ಒಂದೇ, ಸಹಜವಾಗಿಯೇ ಇರುವುದು ಒಂದು. ಸಹಜವಾಗಿಯೇ ಇರುವುದು ಒಂದು. ಎರಡಾದದ್ದು ಎರಡಾದದ್ದು ಭಿನ್ನತೆಗಳಿಂದ ಕೂಡಿದ್ದು ಇದು ತೋರಿಕೆ ಮಾತ್ರ, ಉಪಾಧಿಕೃತ ತೋರಿಕೆ. ಹೇಗೆಂದರೆ, ಒಂದು ಕಡೆಗೆ ನಾವು ಘಟಾಕಾಶ ಅಂತ ಹೇಳ್ತೀವಿ, ಇನ್ನೊಂದು ಕಡೆಗೆ ನಾವು ಮಠಾಕಾಶ ಅಂತ ಹೇಳ್ತೀವಿ. ಇದು ಘಟಾಕಾಶ, ಇದ್ರ ಒಳಗೇನಿದೆ ಸ್ಪೇಸ್ ಏನೂ ಇಲ್ಲ ಅನ್ಬೇಡ್ರ, ಮತ್ತೆ ಯಾವತ್ತು ಏನೂ ಇಲ್ಲ ಅನ್ಬಾರ್ದು. ಏನಿದೆ ಅಲ್ಲಿ ಆಕಾಶ, ಇದಕ್ಕೆ ಘಟಾಕಾಶ. ಇಲ್ಲಿ ಇದು ಮಠಾಕಾಶ ಅಥವಾ ಬಯಲಾಕಾಶ. ಇದು ಘಟಾಕಾಶ, ಎರಡು ಆಕಾಶ ಆದ್ರೂ ಇಲ್ಲ, ನಿನ್ನ ನೀರು ಎರಡು ನೀರಾದ್ರು ಅಂತ ಹೇಳಿಲ್ಲ ಉತ್ತರ, ಎರಡು ನೀರಾದ್ರು ನೋಡ್ರಿ ಅಂತಾರೆ. ತೆರೆ ಏನು ಅಂತ ಮುಟ್ಟಿದ್ರೆ ನೀರು, ಸಮುದ್ರ ಏನು ಅಂತ ಮುಟ್ಟಿದ್ರೆ ನೀರು, ಎರಡು ನೀರು ಆದವೋ ಇಲ್ಲೋ ಅಂತ ಕೇಳಿದೆ. ಆದ್ವಲ್ರಿ, ಹೌದ್ ಬಿಡ್ರಿ, ಎರಡು ನೀರು. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಜನರು ತಿಳುವಳಿಕೆ ಮಟ್ಟ ಎಲ್ಲಿಗಿದೆ ಅಂತೇಳಿ. ನಾವು ವ್ಯಾಕರಣ ಗೊತ್ತಿಲ್ಲ ಅಂತ ಅಷ್ಟೇ ಅಲ್ಲ, ವ್ಯವಹಾರನೂ ಗೊತ್ತಿಲ್ಲ ಅವ್ರಿಗೆ. ಎಷ್ಟೊತ್ತು ಇಂತಹ ಅಜ್ಞಾನಿಗಳನ್ನ ನಮ್ಮ ಕೈಯಲ್ಲಿ ತಗೊಂಡು ವೇದಾಂತ ತಿಳಿಸಲಿಕ್ಕೆ ಬಹಳ ಸಮಯ ಬೇಕಾಗುವುದಿಲ್ಲ. ಆದ್ರೆ ಆ ಖತರ್ನಾಕ್ ಅವರಿದ್ದಾರೆ ನೋಡ್ರಿ, ಗೊತ್ತಿದ್ದು ತಿಳಿದು ತಿಳಿದು ಅದನ್ನ ಒಪ್ಕೊಳ್ದೇನೆ ಬೇರೆ ಅರ್ಥವನ್ನೇ ಹುಡುಕ್ತಾರಲ್ಲ, ಎಂತ ಯೂಸಲಿಸಿದ್ದಾರೆ ಖತರ್ನಾಕ್. ಅವರಿಗೆ ವಾದ ಮಾಡಲಿಕ್ಕೆ 15 ನಿಮಿಷ ಕೂಡ ಅವಕಾಶ ಇಲ್ಲ. ಅಷ್ಟೊಳಗೆ ವಾದ ಮುಗಿಸ್ಬಿಡ್ಬೋದು ನಾವು. ಅವರು ಆಕಾಶವು ಒಂದೇ ಆಗಿದ್ದರೂ ಘಟಾಕಾಶ, ಬಯಲಾಕಾಶ, ತಂಬಿಗೆ ಆಕಾಶ, ಲೋಟಾಕಾಶ, ಹಂಡೆ ಆಕಾಶ, ಕೊಡ ಆಕಾಶ ಎಟ್ಬೇಕು, ಭಾವಿ ಆಕಾಶ, ಅನೇಕವಾಗದೆ ಅನೇಕವಾಗಿ ತೋರಲಿಲ್ಲವೇ? ಈಶ್ವರನು ಅನೇಕವಾಗದೆ ಅನೇಕವಾಗದೆ ಅವನು ಅನೇಕ ಆಗೇ ಇಲ್ಲ, ಆದರೂ ಅನೇಕವಾದಂತ ತೋರ್ತಾ ಇದ್ದಾನೆ. ಆ ತೋರಿಕೆಯ ಶಬ್ದಗಳೇ ತತ್ತ್ವ ಉಪಾಧಿಕೃತ. ಉಪಾಧಿಕೃತವಾದ ಈ ವಾಕ್ಯಗಳೇ ವಿನಃ ಉಪಾಧಿಗಳನ್ನು ಕಳಚಿ ನೋಡುವಂತ ವಿವೇಕ ನಮಗೆ ಬೇಕು. ಆ ಉಪಾಧಿಗಳನ್ನು ಕಳಚಿ ನೋಡುವಂತ ವಿವೇಕ ಏನು ಅನ್ನುವುದನ್ನ ಇಲ್ಲಿ ಮುಂದೆ ಹೇಳುತ್ತಾರೆ. ಇನ್ನೊಂದು 5-6 ಶ್ಲೋಕ ಆದ್ಮೇಲೆ ಬರೋದು ಬಹುಶಃ ಬರಬಹುದು. ಏ ಈಶ್ವರ, ನಿನ್ನ ಹಾವು ತಳೆದು ಹಾಕ, ನಿನ್ನ ಗಜ ಚರ್ಮ ತಳೆದು ಹಾಕ, ನಿನ್ನ ಜಟ್ಟೆ ತಳೆದು ಹಾಕ, ನಿನ್ನ ಗಂಗಾನ ಬಿಡು, ಏನಂತ ನೋಡ್ತೀವಿ. ಆಮೇಲೆ ಜೀವ ತಂದ್ರೆ ನಿನ್ನ ಪ್ಯಾಂಟ್ ತೆಗೆದು ಹಾಕ, ನಿನ್ನ ಶರ್ಟ್ ತೆಗೆದು ಹಾಕ, ನಿನ್ನ ನಾಮ ತೆಗೆದು ಹಾಕ, ನಿನ್ನ ಎಲ್ಲ ಉಪಾಧಿ ತೆಗೆದು ಹಾಕ, ನಿನ್ನ ಭಾಷಾ ತೆಗೆದು ಹಾಕ ಅಂತ ತೆಗೆದು ಹಾಕಿಸೋದ್ರೆ ಇಬ್ರು ಒಂದು ಆಗುವುದೇ ಇಲ್ಲ. ಹಂಗ ಆಗಬೇಕಂತ ಬಯಸ್ತಾರೆ ದೈತ್ಯಗಳು. ಅವು ಹಂಗೆ ಎರಡು ಆಗಿತ್ತಂದ್ರೆ ನಾವು ಹಂಗೆ ಅದನ್ನು ಮಾಡ್ತಿದ್ವಿ ಅನ್ನೋ, ಬಹುಶಃ ಹಂಗೆ ಎರಡು ಆಗಿಲ್ಲವು, ಅವು ತೋರಿಕೆ ಎರಡವು. ನಾಲ್ಕು ಕನ್ನಡಿಗಳಲ್ಲಿ ಇರುವ ನನ್ನ ಪ್ರತಿಬಿಂಬಗಳು ಹೇಗೆ ನಾಲ್ಕು ತೋರಿಕೆಗಳು, ನಾನು ನಾಲ್ಕು ಆಗದೇನೆ ನಾಲ್ಕು ತೋರಿಕೆಗಳಾಗಿ ಕಾಣ್ತಾ ಇದ್ದೇನೆ. ಒಂದು ಕನ್ನಡಿಯಲ್ಲಿ ದಪ್ಪಾಗಿ, ಒಂದು ಕನ್ನಡಿಯಲ್ಲಿ ಕೃಷ್ಣನಾಗಿ, ಒಂದು ಕನ್ನಡಿಯಲ್ಲಿ ಚಪ್ಪಟೆಯಾಗಿ, ನಾಲ್ಕು ಕನ್ನಡಿಗಳಲ್ಲಿ ನಾಲ್ಕು ಥರ ನಾನು ಕಾಣ್ತಾ ಇದ್ದೇನೆ. ಆಗಿದೇನೋ ಏನು ತೋರ್ತಾ ಇದ್ದೇನೋ. ಇದೇ ಈ ಸೃಷ್ಟಿ ದರ್ಪಣ ದೃಶ್ಯಮಾನ ನಗರಿ. ದರ್ಪಣ ಅಂದ್ರೆ ಕನ್ನಡಿ, ಕನ್ನಡಿಯಲ್ಲೇ ಕಾಣುವ ನಗರದಂತೆ. ಪೂರಾ ಈ ಸೃಷ್ಟಿ ಏನಿದೆಯೋ ಕನ್ನಡಿಯಲ್ಲಿ ಕಾಣುವ ನಗರದಂತೆ. ತುಲ್ಯಂ, ಸಮಾನವಾಗಿದೆ. ಆದರೆ ತಿಳಿಯದೇ ಇದ್ದವರಿಗೆ ನಿಜ ಅಂತರ್ಗತಂ ಸತ್ಯವೇ ಇದೆ ಎಂದು ಅನಿಸ್ತಾ ಇದೆ. ಎಲ್ಲಿದೆ ಮಾಯಾ ಬಹಿಹಿ ಉದ್ಭೂತಂ, ಹೊರಗಡೆ ಇದೆ. ಕೇಳಿ, ಯಾರಿಗಾರ ಕೇಳಿ, ಜಗತ್ತಲ್ಲಿದೆ ಇದೆಲ್ಲ, ಹೊರಗಡೆ ಇದ್ದಿದ್ದೆಲ್ಲ ಜಗತ್ತು ಅಂತ ಹೇಳ್ತಾರೆ. ಮಾಯಾ ಬಹಿಹಿ ಇವ ಉದ್ಭೂತಂ, ಇವ ಶಬ್ದ ಇದೆ ಇಲ್ಲಿ ತೋರಿಕೆ. ತತ್ತತ್ವಂ ಅನ್ನುವ ಪದಗಳನ್ನ ನಾವು ಏನು ವ್ಯವಹಾರದಲ್ಲಿ ಅರ್ಥ ಮಾಡ್ಕೋತೀವಿ ಅದು ತೋರಿಕೆಯ ಭೇದ. ಇನ್ನು ಶಾಸ್ತ್ರೀಯವಾಗಿ ಅರ್ಥ ಮಾಡ್ಕೊಬೋದು ಅಂದ್ರೆ ಏನು ಅನ್ನೋದನ್ನು ನಾವೀಗ ಅಭ್ಯಾಸ ಮಾಡ್ತಾ ಇದ್ದೇವೆ. ವಾಕ್ಯನೂ ನಮಗಿದೆ, ಆದ್ರೆ ಆ ವಾಕ್ಯವನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ, ಚಿಂತನೆ ಮಾಡಬೇಕಾಗ್ತದೆ, ಅದರ ಬಗ್ಗೆ ನಾವು ಜಿಜ್ಞಾಸೆ ಮಾಡಬೇಕಾಗ್ತದೆ. ಮುಹುಹು ಮುಹುಹು ಪ್ರತಿಪಾದ್ಯತೆ, ಎಲ್ಲ ಮಹಾವಾಕ್ಯಗಳಲ್ಲಿ ಉಪನಿಷತ್ತುಗಳಲ್ಲಿ ಮುಹುಹು ಮುಹುಹು ಮತ್ತೆ ಮತ್ತೆ ಇವುಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದು ಕಂಡುಬರುತ್ತದೆ. 75ನೇ ಶ್ಲೋಕದಲ್ಲಿ ತಯೋಹು ಐಕ್ಯಂ ಲಕ್ಷಿತಯೋಹೋ, ತಯೋಹೋ ಅವೆರಡರಲ್ಲಿ ಐಕ್ಯವು ಲಕ್ಷ್ಯಾರ್ಥಗಳಿಂದ ಮಾತ್ರ ಸಾಧ್ಯ. ನಿಗದ್ಯತೆ ಲಕ್ಷ್ಯಾರ್ಥಗಳಿಂದ ಮಾತ್ರ ಸಾಧ್ಯ. ಯಾವ ಎರಡರಲ್ಲಿ? ತತ್ ಮತ್ತು ತ್ವಂ ಎನ್ನುವ ಶಬ್ದಗಳನ್ನು ಏನು ಪ್ರಯೋಗಿಸಲಾಗಿದೆಯೋ ಇವು ಎರಡರಲ್ಲಿ ಐಕ್ಯ ಅನ್ನುವಂಥದ್ದು ಲಕ್ಷ್ಯಾರ್ಥಗಳಿಂದ ನಿಗದ್ಯತೆ. ಲಕ್ಷಿತಯೋಹೋ ನಿಗದ್ಯತೆ, ನ ವಾಚ್ಯಯೋಹೋ. ವಾಚ್ಯಾರ್ಥವಾಗಿ ಸಿದ್ಧ ಮಾಡಲಿಕ್ಕಾಗೋದಿಲ್ಲ, ಲಕ್ಷ್ಯಾರ್ಥದಿಂದ ಸಿದ್ಧ ಮಾಡಲಿಕ್ಕಾಗ್ತದೆ. ಏಕೆಂದರೆ ಕಾರಣ ಕೊಡ್ತಾರೆ ನೋಡ್ರಿ, ಅನ್ಯೋನ್ಯ ವಿರುದ್ಧ ಧರ್ಮಿಣೋಹೋ. ಅನ್ಯೋನ್ಯ ವಿರುದ್ಧ ಧರ್ಮಿಣೋಹೋ, ಒಂದಕ್ಕೆ ಒಂದು ವಿರುದ್ಧವಾದ ಸ್ವಭಾವಗಳಿಂದ ಕೂಡಿದ್ದಾಗಿವೆ. ಒಂದಕ್ಕೆ ಒಂದು ವಿರುದ್ಧವಾದ ಸ್ವಭಾವಗಳಿಂದ ಕೂಡಿದ್ದಾಗಿವೆ. ಹೀಗಾಗಿ ವಾಚ್ಯಾರ್ಥವಾಗಿ ಐಕ್ಯವನ್ನು ಕಾಣಲು ಸಾಧ್ಯವಿಲ್ಲ. ಉದಾಹರಣೆಗೆ ಖದ್ಯೋತ ಭಾನ್ವೋಹೋ ಇವ, ಮಿಣುಕು ಹುಳ ಮತ್ತು ಸೂರ್ಯ ಏನ್ ಚಂದದ ನೋಡು. ಮಿಣುಕು ಹುಳ ಸೂರ್ಯ, ಮಿಣುಕು ಹುಳವನ್ನ ಸೂರ್ಯ ಅಂತ ಯಾರು ಕರೆಯೋದಿಲ್ಲ, ಸೂರ್ಯನನ್ನೇ ಮಿಣುಕು ಹುಳ ಅಂತ ಯಾರು ಕರೆಯೋದಿಲ್ಲ. ಸೂರ್ಯನೇ ಮಿಣುಕುಗಳ ಮಿಣುಕುಗಳ ತತ್ ತತ್ ತಮ್ಮ ತಮ್ಮ ಸರಿ ಹೋಯ್ತಲ್ಪ ಈಗ ಯಾಕೆ ಜಗಳ ನಿಮಗೂ ನಮಗೂ ಒಪ್ಕೊಂಡೇ ಬಿಟ್ವಿ ನಿನ್ನೆ ಮಾಡಿದ್ದಾನ ಹಂಗೆ ಅಲ್ಲಿಯೇ ದ್ವೈತಿಗಳು ಕೂತ್ಕೊಂಡಾರ ನಮ್ಮಲ್ಲಿ ವಿಶಿಷ್ಟಾದ್ವೈತಿಗಳಿಲ್ಲ ಅದೊಂದು ಬಹಳ ಚಲೋ ಐಎಸ್ ಅಯ್ಯಂಗಾರ್ಸ್ ಮೇಲ್ಕೋಟೆ ಮೇಲ್ಕೋಟೆ ಮಂಡ್ಯಮ ಅಯ್ಯಂಗಾರ್ಸ್ ಇವರೆಲ್ಲ ಶ್ರೀ ವೈಷ್ಣವರು ತಿರುಪತಿ ತಿರುಪತಿ ತಿರುಪತಿ ಆರಾಧಕರು ಸಂಸ್ಕೃತ ಪಾಂಡಿತ್ಯ ಜಾಸ್ತಿ ಅವ್ರ ಹತ್ರ ನಮ್ಮ ನಮ್ಮ ಭಾರತ ದೇಶದಲ್ಲಿಯೇ ಅತ್ಯುತ್ತಮ ಅತಿ ಶ್ರೇಷ್ಠವಾದ ಸಂಸ್ಕೃತ ಪಂಡಿತರು ಅಂತಂದರೆ ಅವರು ಶ್ರೀ ವೈಷ್ಣವ ಜಯಶ್ರೀ ಜಗನ್ಮೋಹನ್ ಪ್ಯಾಲೇಸ್ ಪಕ್ಕಕ್ಕೆ ಜಯಶ್ರೀ ಅಂತಿದ್ದಾರೆ ಜಗನ್ಮೋಹನ ಪ್ಯಾಲೇಸ್ ಪಕ್ಕಕ್ಕೆ ಎಲ್ಲ ಸುಜಾತ ನೀವು ಬಂದಿದ್ದಿಲ್ಲ ಜಗನ್ಮೋಹನ ಪ್ಯಾಲೇಸ್ ಪಕ್ಕಕ್ಕೆ ಜಯಶ್ರೀನವ್ರ ಮನೆಯಲ್ಲಿ ಜಯಶ್ರೀ ಅಯ್ಯಂಗಾರ್ ಅಂತೇಳಿ ಪೂಜ್ಯ ಸ್ವಾಮೀಜಿ ಬಂದಾಗ ಸಂಸ್ಕೃತ ಲೈಬ್ರರಿನೇ ಇದೆ ಸುಮಾರು 40 ಮಟ್ಟಿಗೆ ಒಂದು 50,000 ಬುಕ್ ಇರ್ಬೋದು ನೋಡಿ ಸಂಸ್ಕೃತ ಸಂಶೋಧಕರು ದೇ ಆರ್ ರಿಯಲಿ ಗುಡ್ ಎಕ್ಸೆಪ್ಟ್ ದಿ ಫಿಲಾಸಫಿ ಎಲ್ಲ ಫೀಲ್ಡ್ನಲ್ಲಿ ಅವರೇ ಇರೋದೀಗ ಸೊ ಇವೇನಾದರೂ ಇಷ್ಟು ಮತಗಳು ಅನ್ನುವ ಭೇದ ಬಂದದ್ದೇ ಆದರೆ ಇವರೆಲ್ಲರೂ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥದಲ್ಲಿಯ ಸೂಕ್ಷ್ಮ ಭೇದವನ್ನು ಅರಿಯಲಾರದವರಾಗಿದ್ದಾರೆ. ಹೀಗಾಗಿ ಒಂದರಲ್ಲಿ ಇನ್ನೊಂದನ್ನು ಸೇರಿಸಿಕೊಂಡು ಗೊಂದಲಕ್ಕೆ ಒಳಗಾಗಿದ್ದಾರೆ. ಮಾತ್ರವಲ್ಲ ಅನುಸರಿಸುವವರನ್ನು ಗೊಂದಲದಲ್ಲಿ ಕೇಳುವವರಾಗಿದ್ದಾರೆ. ಉದಾಹರಣೆ ಕೊಡ್ತಾರೆ ಮಿಣುಕುಹುಳ ಮಿಣುಕುಹುಳ ಸೂರ್ಯ ಸೂರ್ಯ ಆದರೆ ಬೆಳಕು ಬೆಳಕು ಒಬ್ಬರು ಅಂತಾರೆ ಕ್ವಾಂಟಮ್ ಆಫ್ ಲೈಟ್ ಇಸ್ ಡಿಫ್ರೆಂಟ್ ಅಂತ. ಸೂರ್ಯನ ಕ್ವಾಂಟಮ್ ನೋಡಿ ಇಡೀ ಜಗತ್ತನ್ನೇ ಬೆಳಗ್ತದೆ, ಮಿಣುಕುಗಳ ಅಷ್ಟನ್ನು ಮಾತ್ರ ಬೆಳಗ್ತದೆ, ಕ್ವಾಂಟಮ್ ಇಸ್ ಡಿಫ್ರೆಂಟ್ ಅಂತ. ನಾವಂದ್ವಿ ಕ್ವಾಂಟಮ್ಮು ಬೇರೆ ಇರಲಿ ನಾವು ಒಪ್ಕೊಂಡೇ ಬಿಡ್ತೀವಿ, ಕ್ವಾಂಟಮ್ ಬೇರೆ ಇರಲಿ ನಾವು ಒಪ್ಕೊಂಡ್ಬಿಡ್ತೀವಿ, ಬೆಳಕು ಒಂದೇ ಬೆಳಕು, ಹುಳುವಿನಲ್ಲಿ ಮಿಣುಕು ಬೆಳಕು, ಸೂರ್ಯನಲ್ಲಿ ಮಹಾಬೆಳಕು. ಅರ್ಥ ಆಯ್ತೇನಪ್ಪ ಉದಾಹರಣೆ? ಇಲ್ಲ ಅಂದ್ರೆ ಇನ್ನೊಂದು ಕೊಡ್ತೀನಿ. ರಾಜಭೃತ್ಯಯೋಹೋ ರಾಜನ ವೇಷ ತೆಗೆದಾಕ್ಬಿಡ್ರಿ, ಭೃತ್ಯನ ವೇಷ ತೆಗೆದಾಕ್ಬಿಡ್ರಿ, ಅವನು ಜೀವ ಇವನು ಜೀವ, ಅವ ರಾಜನ ವೇಷ ಹಾಕೊಂಡೋದಕ್ಕೆ ರಾಜ ಅನ್ಸ್ಕೊಳ್ತಾನೆ, ಇವನು ಸೇವಕನ ವೇಷ ಹಾಕೊಂಡೋದಕ್ಕೆ ಇವನು ಸೇವಕ ಅನ್ಸ್ಕೊಳ್ತಾನೆ. ಆದರೆ ಉಪಾಧಿ ಭೇದದಿಂದ ಅವರು ಬೇರೆ ಬೇರೆ ವಿನಃ ಅನ್ಯಥ ಅವನು ಮನುಷ್ಯ ಇವನು ಮನುಷ್ಯ. ಇಷ್ಟ ನಾವು ನೀವು ತಿಳ್ಕೊಂಡ್ರೆ ಎಷ್ಟೋ ಜಗಳಗಳು ಗೊಂದಲಗಳು ಕಡಿಮೆ ಆಗ್ತವೆ. ಆತ್ಮಜ್ಞಾನ ಪಡಿಬೇಕಂತಿಲ್ಲ, ಇಷ್ಟ ತಿಳ್ಕೊಡ್ರಿ. ಇದನ್ನು ನಾವು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಮಾನವೀಯತೆ ಅಂತ ಕರಿತೀವಿ, ಮನುಷ್ಯತ್ವ ಅಂತ ಕರಿತೀವಿ, ಧರ್ಮ ಅಂತ ಕರಿತೀವಿ, ನೀತಿ ಅಂತ ಕರಿತೀವಿ, ನೈತಿಕತೆ ಅಂತ ಕರಿತೀವಿ, ಮೌಲ್ಯ ಅಂತ ಕರಿತೀವಿ. ಸಂದರ್ಭಾನುಸಾರವಾಗಿ ಇವೆಲ್ಲ ಶಬ್ದಗಳನ್ನು ಇದಕ್ಕೆ ನಾವು ಪ್ರಯೋಗಿಸಿದ್ದೇವೆ ವಿನಃ ಇದೇನು ಭಾರಿ ದೊಡ್ಡ ವಿಷಯ ಅಲ್ಲ, ಇದು ಆತ್ಮಜ್ಞಾನ ಪಡೆಯುವಂಥ ದೊಡ್ಡ ವಿಷಯ ಅಲ್ಲ. ಬಟ್ ಇಷ್ಟೇ ಸಾಧಿಸಿದರೂ ಕೂಡ ಮನುಕುಲವು ಶಾಂತಿಯುಕ್ತವಾಗಿ ಜೀವನ ನಡೆಸ್ತದೆ, ಈ ನೌಕರಿಯಿಂದಾಗಿ ನೀನು ಅನಿಸ್ಕೊಂಡಿಯ, ಆ ನೌಕರಿಯಿಂದ ಅವನು ಅನಿಸ್ಕೊಂಡಿದ್ದಾನೆ. ಆದರೆ ಇದನ್ನು ಹೊರತುಪಡಿಸಿದ್ದಾದ್ರೆ ಮನುಷ್ಯರು ಮನುಷ್ಯರೇ ಅಲ್ವೇ? ರಾಜಭೃತ್ಯೋ ಇನ್ನೊಂದು ಉದಾಹರಣೆ ಕೊಡ್ತಿರ್ತಗೋ, ಕೂಪ ಅಂಬುರಾಶ್ಯೋ. ಅಂಬುರಾಶಿ ಅಂದ್ರೆ ನೀರಿನ ಸಾಗರ. ಕೂಪ ಬಾವಿ, ಇದು ಬಾವಿ ಅದು ಸರೋವರ. ನೀರಿನಿಂದಾಗಿ ಎರಡಾಗಿವೆಯೋ, ಉಪಾಧಿಯಿಂದಾಗಿ ಎರಡಾಗಿವೆಯೋ? ಉಪಾಧಿಯಿಂದಾಗಿ. ಈ ನೀರಿನ ಲಿಮಿಟಿಂಗ್ ಫ್ಯಾಕ್ಟರ್ ಇಷ್ಟಿದೆ, ಇದಕ್ಕೆ ಉಪಾಧಿ ಬಾವಿ ಅಂತ ಕರೀತಾರೆ. ಈ ನೀರಿನ ಲಿಮಿಟಿಂಗ್ ಫ್ಯಾಕ್ಟರ್ ಇಷ್ಟಿದೆ, ಇದಕ್ಕೆ ಸರೋವರ ಅಂತ ಕರೀತಾರೆ. ಅನ್ಯಥಾ ಎರಡು ನೀರಿಲ್ಲ, ಎಷ್ಟಿವೆ? ಒಂದೇ ನೀರು. ಕೂಪ ಅಂಬುರಾಶ್ಯೋ, ಅರ್ಥ ಆಗ್ಲಿಲ್ಲ ಬೇಡ ಬಿಡು, ಇನ್ನೊಂದು ಉದಾಹರಣೆ ಕೊಡ್ತೀವಿ, ಮತ್ತೊಂದು ಕೊಡ್ತಾರೆ. ಪರಮಾಣು ಮೇರುವೋ, ಮೇರು ಪರ್ವತ 10 ಫುಟ್ ಸರ್ದದ ಮೇರು ಪರ್ವತ, ಎವರೆಸ್ಟ್ ಅಕ್ಕಡಿಗೆ ಹೋಗಿದೆ. ನೇಚರಿಗೆ ಕೂಡ ಭಾರತ ಬೇಡಾಗ್ಯದ, ಬಿಟ್ಟು ಹೋಗ್ತೀವಿ ಹೋಗಪ್ಪ ಅಂತ. 10 ಫುಟ್ ಸರ್ದು ಎವರೆಸ್ಟ್, 10 ಫುಟ್ ಅಕ್ಕಡೆ ಸರ್ದದ ಚೈನಾ ಕಡೆಗೆ, ನಾ ಅಲ್ಲಿ ಹೋಗ್ತೇನೆ ಹೋಗ. ಆಗಿಲ್ಲ, ಕಡಿಮೆ ಆಗಿರ್ತದೆ ಅದು. ಆ ಕಡೆ ಸರಿತಂದ್ರೆ ಈಗ ಇದು ಬೌಂಡ್ರಿ ಅಂತ ತಿಳ್ಕೋ, ಈ ಬೌಂಡ್ರಿ, ಈ ಬೌಂಡ್ರಿಯಿಂದ 10 ಫುಟದ ಆ ಕಡೆ ಸರ್ತದ, ಈ ಬೌಂಡ್ರಿಯಿಂದ 10 ಫುಟ್ ಸರ್ ಅದು ಸರ್ದದ, ನೇಪಾಳ ಸರ್ದದ, ಎವರೆಸ್ಟ್ ಸರ್ದದ, ಅಕ್ಕಡೆ ಹೋಗ್ಯದ. ಈಗ ಅವ್ರು ಅಳತೆ ಮಾಡ್ಕೊಂಡು ಮಾಡ್ಕೊಂಡು ಬಂದ್ರೆ ಎಲ್ಲಿ ಬರ್ತಾರೆ ಗೊತ್ತೇನು? ಈ ಬೌಂಡ್ರಿ ತಂಕನ ಬರ್ತಾರೆ. ಹಂಗಾರೆ 10 ಫುಟ್ ಎಲ್ಲಿ ಹೋಗ್ತದೆ? ನಮ್ಮ 10 ಫುಟ್ ಅವ್ರಿಗೆ ಹೋದ ಅಂತ ಇರ್ತದೆ. ನಮ್ಮ ಪ್ರಕಾಶ್ ಜೋಶಿ ಅಳತೆ ಮಾಡ್ದಂಗೆ ಹತ್ ನೋಡ, ಈ ಕಡೆನೂ ಹೋತ ಆ ಕಡೆನೂ ಹೋತ ಎಲ್ಲ ಕಡೆಗೂ ಹೋತ. ಇಲ್ಲ, ಈ ಸಲ ನಾವು ಹೋಗಿ ಟೇಪ್ ತಗೊಂಡು ನಮಗೆ ಪ್ರಸಾದ ರೂಪದಲ್ಲಿ ಎಷ್ಟು ಉಳಿಸಿಪ್ಪ ಅಂತೇಳಿ ಅದನ್ನ ಅಳತೆ ಮಾಡಿ ಇದು 4 ಎಕರೆ ಅದನ್ನೋ ಇಲ್ಲೋ ಅಂತ ಸಮಾಧಾನ ಮಾಡ್ಕೊಂಬೋಣ. ಒಂದು ವೇಳೆ 1 ಫೂಟ್ ಕಡಿಮೆ ಆಗಿದ್ದು ಸಹಿತ ಪೇಮೆಂಟ್ ಮಾಡೋಣ, ಸಾಧ್ಯ ಮಾಡೋಣ, ತಪ್ಪೇನಿಲ್ಲ. ಈಗ ಎಷ್ಟು ಉದ್ದದೆ ಅಂತ ಪಕ್ಕ ಆಗಿಬಿಡ್ತಾರೆ ಎಲ್ಲ ಕಡೆ ಲೈನ್ ನೋಡೋಣ. ಅಲ್ಲಿ ಯಾರು ಓದ್ತಾರೆ? ಹೀಗಾಗಿ ಪರಮಾಣು ಮೇರು, ಮೇರು ಪರ್ವತ ಅಂದ್ರೆ ಎವರೆಸ್ಟ್ ಅಂತ ಅರ್ಥ. ಮತ್ತೆ ಪರಮಾಣು ಎವರೆಸ್ಟ್, ಎವರೆಸ್ಟ್ ಆದ್ಮೇಲೆ ಕೈಲಾಸ, ಕೈಲಾಸ ಆದ್ಮೇಲೆ ಬಂಡೆ, ಬಂಡೆಗಳಾದ್ಮೇಲೆ ಬಂಡೆಗಳ ತುಂಡು, ತುಂಡಾದ್ಮೇಲೆ ಜಲ್ಲಿ, ಜಲ್ಲಿ ಆದ್ಮೇಲೆ ವಟಾಣಿ ಜಲ್ಲಿ, ವಟಾಣಿ ಜಲ್ಲಿ ಅಂದರೆ ಜಲ್ಲಿ ಪೌಡರ್, ಪೌಡರ್ ಆದ್ಮೇಲೆ ಆ ಪೌಡರನ್ನು ವಿಶ್ಲೇಷಣೆ ಮಾಡಿ ಅದನ್ನು ಇನ್ನೂ ಸೂಕ್ಷ್ಮ ಮಾಡಿದ್ಮೇಲೆ ಏನು ಅಣು ಪರಮಾಣು ಅಂತ ಸಿಗ್ತವೆ. ಆ ಪರಮಾಣುವು ಅದರದ್ದು ಸೈಜ್ ಕಡಿಮೆ, ಅದರ ಕ್ವಾಂಟಮ್ ಕಡಿಮೆ, ಅದರ ಆಕಾರ ಬೇರೆ. ಮತ್ತು ಈ ಮೇರು ಪರ್ವತ ಇದರ ಕ್ವಾಂಟಮ್ ಇದರ ಆಕಾರ ಬೇರೆ, ಕ್ವಾಂಟಿಟಿಯಿಂದ ಮತ್ತು ಆಕಾರದಿಂದ ನಾಮದಿಂದ ಬೇರೆ ಆಗಿದ್ದರೂ ಕೂಡ ಅದು ಮಣ್ಣ, ಇದು ಮಣ್ಣ, ಎರಡು ಒಂದ, ಎರಡು ಒಂದ. ಈ ಪ್ರಕಾರವಾಗಿ ವಾಚ್ಯಾರ್ಥಗಳಿಂದ ಕೂಡಿದ ಮತ್ತು ಲಕ್ಷ್ಯಾರ್ಥಗಳಿಂದ ಕೂಡಿದ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ತಯೋರ್ ವಿರೋಧೋಯಂ ಉಪಾಧಿ ಕಲ್ಪಿತಃ. ನಹಿ ನಹಿ ನಹಿ ತಯೋರ್ ವಿರೋಧೋಯಂ ಉಪಾಧಿ ಕಲ್ಪಿತಃ. ವಾಸ್ತವಃ ಕಶ್ಚಿದುಪಾಧಿರೇಷಃ. ಈಶಸ್ಯ ಮಾಯಾ ಮಹದಾದಿ ಕಾರಣಂ. ಜೀವಸ್ಯ ಕಾರ್ಯಂ ಶೃಣು ಪಂಚಕೋಶಾಃ. ತಯೋರ್ ವಿರೋಧೋಯಂ ಉಪಾಧಿ ಕಲ್ಪಿತಃ. ವಾಸ್ತವ ಕಶ್ಚಿದುಪಾಧಿರೇಷಃ. ಈಶಸ್ಯ ಮಾಯಾ ಮಹದಾದಿ ಕಾರಣಂ. ಜೀವಸ್ಯ ಕಾರ್ಯಂ ಶೃಣು ಪಂಚಕೋಶಾಃ. ನಡೆಯೋದಿಲ್ಲ. ಕೋಶಂ ಬೇಡ, ಕೋಶಾಹ. ರಾಮನವಮಿ ದಿವಸ ಮಾಡ್ತಾರೆ ಕೋಶಂಬರಿ, ಈಗ ಬೇಡ. ಈಗ ಇಲ್ಲ ಕೊಟ್ಟಿದ್ರ? ಇಲ್ಲಲ್ಲ, ಉಪ್ಪಿಟ್ಟು ಶಿರ ಕೊಟ್ಟಿದ್ರು. ವಾ ವಾ ವಾ, ವೆರಿ ಗುಡ್. ತಯೋಹೋ ಯಾವ ತಯೋಹೋ ಹೇಳಿ ನೋಡೋಣ. ಜೀವ ಈಶ್ವರಯೋಹೋ ಹಂಗೆ ಹೇಳಬೇಕು. ತಯೋಹೋ ಜೀವ ಈಶ್ವರಿಬ್ಬರಲ್ಲಿ ವಿರೋಧ, ಅಯಂ ವಿರೋಧ ಉಪಾಧಿ ಕಲ್ಪಿತ. ಅವು ಎರಡರಲ್ಲಿ ಏನಾದರೂ ವಿರೋಧಗಳು ನಮಗೆ ಕಂಡು ಬಂದಿದ್ದಾದರೆ ಆ ವಿರೋಧಗಳು ಉಪಾಧಿವಶವಾದ ವಿರೋಧಗಳೇ ವಿನಃ ಅಲ್ಲಿ ಬೇರೆ ಯಾವ ಥರದ ವಿರೋಧಗಳು ಇಲ್ಲ. ನ ವಾಸ್ತವ, ವಾಸ್ತವಿಕವಾಗಿ ಇಬ್ಬರಲ್ಲಿ ಯಾವ ವಿರೋಧಗಳು ಇಲ್ಲ. ವಾಸ್ತವಿಕವಾಗಿ ಕಶ್ಚಿತ್ ಕಿಂಚಿತ್ ಕೂಡ ಭೇದ ನ. ಕಾಮ ಶೃಣು ಮಹದಾದಿ ಕಾರಣಂ ಮಾಯಾ ಈಶಸ್ಯ ಉಪಾಧಿ. ಏಷಃ ಈಶಸ್ಯ ಉಪಾಧಿ ಮಹದಾದಿ ಕಾರಣಂ ಮಾಯಾ. ಶೃಣು, ಈ ಪ್ರಕಾರವಾದ ಈಶ್ವರನಲ್ಲಿಯ ಭೇದಗಳೇನಾದರೂ ಕಂಡದ್ದೇ ಆದರೆ ಆ ಭೇದವು ಮಹದಾದಿ ಕಾರಣಂ ಉಪಾಧಿ ಭೇದ. ಈಶ್ವರನ ಮಾಯೆಯಿಂದ ಕೃತವಾದಂತಹ ಮಹತ್ತು ಪಂಚಮಹಾಭೂತಗಳು ಇತ್ಯಾದಿಗಳು ಕಾರಣವಾಗಿದ್ದರಿಂದಾಗಿ ನಮಗೆ ಭೇದವು ಕಂಡುಬರುತ್ತದೆ. ಹೊರತುಪಡಿಸಿ ಜೀವನಲ್ಲಿ ಏನಾದರೂ ಭೇದಗಳನ್ನು ಕಂಡಿದ್ದಾದರೆ ಆ ಮಾಯೆಯಿಂದಲೇ ಕೃತವಾದ ಪಂಚಕೋಶಗಳಿಂದಾಗಿ ಜೀವನ ಉಪಾಧಿ ಭೇದವು ಕಂಡುಬರುತ್ತದೆ. ಈಶ್ವರನ ಜೊತೆ ಮಾಯೆಯ ವಾಸ್ತವ್ಯ ಅದು ಅದು ಒಂದಿದೆ ಪ್ರಶ್ನೆ. ಅದರೊಳಗೆ ಇವತ್ತು ರಾತ್ರಿ ಸತ್ಸಂಗ ಪರೀಕ್ಷೆಯೊಳಗೆ ನಾವು ಪ್ರಶ್ನೋತ್ತರ ಪ್ರಶ್ನೆ ಪತ್ರಿಕೆ ಮತ್ತೆ ಹೇಳ್ಬಿಡ್ತೀವಿ. ಏನು ಮುಚ್ಚಿ ಮುಚ್ಚಿ ಇಡಂಗಿಲ್ಲ. ಅದೊಂದು ಪ್ರಶ್ನೆ ಇದೆ ಇವತ್ತು ಸಂಜೆಗೆ. ಈ ಶಂಕರರ ಪಾಖಂಡವಾದಿಗಳು ಅವ್ರು ಬರೆದದ್ದ ಹಂಗೆ, ಶಂಕರರ ಪಾಖಂಡ ಅನುಯಾಯಿಗಳು ಬ್ರಹ್ಮನಿಗೇನೆ ಮಾಯೆ ಕವಚಿಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಇಲ್ಲಿ ಹಂಗೆ ಹೇಳ್ತಾರೆ ನೋಡ್ರಿ, ಈಶ್ವರನನ್ನ ಈಶ್ವರನ ಜೊತೆಗಿದ್ದಂತಹ ಮಾಯಾ ಆ ಮೂಲಕವಾಗಿ ಮಹತ್ ಆದಿಗಳು ಹುಟ್ಟಿಕೊಂಡಿವೆ. ಮಹತ್ ಪಂಚಮಹಾಭೂತಗಳು ಸೃಷ್ಟಿ ಆಗುವ ಪೂರ್ವದಲ್ಲಿ ಏನು ನಾವು ಹೇಳ್ತೀವಿ, ತನ್ಮಾತ್ರಗಳು ಎರಡಾಗಬೇಕು ಎಂದು, ಎರಡಾಗಬೇಕು ಎಂದು ಸಂಕಲ್ಪಿಸಿದವು ಅಂತ ಹೇಳ್ತೀವಿ. ಆಮೇಲೆ ತನ್ಮಾತ್ರಗಳು ಎರಡಾದವು ಅಂತ ಹೇಳ್ತೀವಿ. ಆನಂತರ ಪಂಚೀಕರಣ ಆಯಿತು ಅಂತ ಹೇಳ್ತೀವಿ. ಆನಂತರ ಪಂಚೀಕೃತ ಪಂಚಮಹಾಭೂತಗಳು ಅಂತ ಹೇಳ್ತೀವಿ. ಈ ಪಂಚೀಕೃತ ಪಂಚಮಹಾಭೂತಗಳ ಪೂರ್ವದಲ್ಲಿ ಏನು ಆ ಪ್ರೊಸೆಸಿಂಗ್ ಇದೆ ಅದಕ್ಕೆ ಮಹತ್ ಅಂತ ಕರೀತಾರೆ. ಇವುಗಳಿಂದಾಗಿ ಐದು ಕೋಶಗಳು ಜೀವನಿಗೆ ಲಭ್ಯವಾದವು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಐದು ಕೋಶಗಳು ಜೀವನಿಗೆ ಪ್ರಾಪ್ತವಾದವು. ಈ ಐದು ಕೋಶಗಳಿಂದಾಗಿ ಅವನು ಜೀವನ ಅನಿಸಿಕೊಂಡಿದ್ದಾನೆ ವಿನಃ ಅವನು ಮಹತ್ತಿನಿಂದಾಗಿ ಈಶ್ವರ ಅನಿಸಿಕೊಂಡಿದ್ದಾನೆ ವಿನಃ, ಇವು ಉಪಾಧಿಗಳ ಭೇದವೇ ವಿನಃ ವಾಸ್ತವಿಕವಾಗಿ ಇವರಲ್ಲಿ ಯಾವ ಭೇದವೂ ಇಲ್ಲ ಅನ್ನೋದನ್ನು ಲಕ್ಷ್ಯಾರ್ಥದಿಂದ ಗುರುತಿಸಬೇಕು. ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂದ್ರೆ ಏನು? ವಾಕ್ಯದ ಯಥಾವತ್ತ ಅರ್ಥವನ್ನು ವಾಚ್ಯಾರ್ಥ ಅಂತ ಕರೀತಾರೆ. ವಾಕ್ಯದ ಯಥಾವತ್ ಅರ್ಥವನ್ನು ವಾಚ್ಯಾರ್ಥ ಅಂತ ಕರೀತಾರೆ. ಆ ವಾಕ್ಯಗಳಲ್ಲಿ ಆ ಶಬ್ದಗಳಲ್ಲಿ ಗೂಢವಾದ ಲಕ್ಷಿತವಾದ ಅರ್ಥಗಳನ್ನು ಲಕ್ಷ್ಯಾರ್ಥ ಅಂತ ಕರೀತಾರೆ. ವ್ಯವಹಾರದಲ್ಲಿ ವಾಚ್ಯಾರ್ಥಗಳನ್ನು ಕೇಳಿಸಿಕೊಳ್ತಾರೆ, ಲಕ್ಷ್ಯಾರ್ಥದಿಂದ ನಡ್ಕೊಳ್ತಾರೆ. ಅತ್ಯಂತ ಉತ್ತಮ ಉದಾಹರಣೆ, ಎಲೆ ಮೇಲೆ ಕೂತ್ಕೊಳ್ರಿ. ತಲೆ ಮೇಲೆ ಬಡಿಸ್ಬೇಕಾ, ಎಲೆ ಮೇಲೆ ಕೂತ್ಕೊಳ್ರಿ? ಎಲ್ಲಿ ಬಡಿಸ್ಬೇಕಾ? ಪಾದ ಹೋಗಿ ಕೂತ ಎಲೆ ಮೇಲೆ. ಈಗ ಇಲ್ಲಿ ಯಾಕೆ ಕೂತ್ಕೊಂಡು ಎಲೆ ಮೇಲೆ ಕೂತ್ಕೋ ಅಂತ ಹೇಳಿದ್ರಿ ನೀವು? ಎಲೆ ಮೇಲೆ ಕೂತ್ಕೊಳ್ರಿ, ಇದು ವಾಚ್ಯಾರ್ಥ. ಅದು ಯಾರು ಹಾಗೆ ಅನುಸರಿಸೋದಿಲ್ಲ, ಬೇರೆನೆ ಅರ್ಥ ಹುಡುಕ್ತಾರೆ. ಏನರ್ಥ? ಊಟಕ್ಕೆ ಎಲ್ಲವೂ ಸಿದ್ಧವಾಗಿದೆ, ಊಟಕ್ಕೆ ಬಂದು ಕೂತ್ಕೊಳ್ರಿ ಅನ್ನುವ ಅರ್ಥವನ್ನು ಅಲ್ಲಿ, ಅದು ಲಕ್ಷ್ಯಾರ್ಥ. ಈ ಲಕ್ಷ್ಯಾರ್ಥದಿಂದ ತತ್ವಮಸಿ ಮಹಾವಾಕ್ಯವನ್ನು ಅರ್ಥಿಸ್ಕೋಬೇಕು ಅನ್ನುವಂಥದ್ದು ಇನ್ನು ಮುಂದಿನ ಇದೆ ವಿಶ್ಲೇಷಣೆ. ಮತ್ತೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜೀ ಕೀ. ಶಂಭೋ ಶಂಕರಾ.